ಅಂದ್ರೆ ಈಗೇನು ಕಸದ ಔಷಧ ಹೊಡೆದಿರ್ತಿದ್ರಿ, ಹುಲ್ಲಿನ ಮೇಲೆ ಏನು ಔಷಧ ಹೊಡೆದಿರ್ತಿದ್ರಿ, ಅಥವಾ ಮೇವಿನ ಬೆಳೆಗಳ ಮೇಲೆ ಏನು ಔಷಧ ಬಿದ್ದಿರ್ತಿತ್ತು, ಅದನ್ನ ತಿಂದಂತಹ ದನಗಳು ಕಟ್ತಾ ಇರಲಿಲ್ಲ, ಅದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಸಮಸ್ಯೆ ಆಗಿತ್ತು ಸರ್, ಅದು ದೊಡ್ಡ ಸಮಸ್ಯೆ ಆಗಿತ್ತು ರೀ. ನಾವು ಇಲ್ರಿ ಹೊಡೆದಗಳೇ ಹೊಕ್ಕಿತ್ತಲ್ರಿ ಅದನ್ನ, ಇಲ್ರಿ ಅದು ಭೂಮಿಯಾಗ ಉಳ್ಕೋತ ತಿಳಿದ್ರಿ ಸರ್, ಭೂಮಿಯಾಗ ಉಳ್ಕೋತೈತಿ ನಿಮ್ಗೆ ಒಟ್ಟು ಕಂಟಿನ್ಯೂ ಅದನ್ನ ಬಿಡ್ಲಿಕ್ಕೆ ನಿಮ್ಮ ದನಗಳಾಗಲಿ ನಿಮಗೂ ಸೈಡ್ ಪೇಟೆ ತಿಳಿದ್ರಿ. ನೀವು ಅದ್ರೊಳಗೆ ಬೆಳೆ ಯೂಸ್ ಮಾಡೋದ್ರಿಂದ ಬಾಳೆಹಣ್ಣ ಆಗಲಿ ನಾವು ಏನು ಕಾಯಿಪಲ್ಲೆ ಆಗಲಿ ನಿಮ್ಮ ಭೂಮಿಯಾಗ ನಿಮಗೂ ಪೇಟೆ ತಿಂದ್ರೆ, ದನಗಳು ಹೆಂಗೆ ಪೇಟೆ ಐತಲ್ರಿ, ಮನುಷ್ಯರಿಗೂ ಪೇಟೆ ತಿಳಿದ್ರು. ನಾವು ಈಗ ಅದನ್ನು ತಿಳ್ಕೊಂಡು ಮನುಷ್ಯರಿಗಾಗಲಿ ಅದಾಗಲಿ ಒಟ್ಟು ನಮಗೇನು ಕಾಯಿಪಲ್ಲೆ ಬೇಕಾದ್ರೆ ಮನೆಗೆ ಒಂದು ಸಾಲ ಹಚ್ಕೋತೀವಿ ರೀ, ಹಚ್ಕೊಂಡು ಒಟ್ಟು ನಾವು ಅದು ಸಾವಯವದ ತಿಪ್ಪಿ ಗೊಬ್ಬರ ಹಾಕಿರಿ ಒಂದು ಬೋದ್ ಮಾಡಿದೆ ಅಂದ್ರೆ ಸರ್ ಅದ್ರ ಮ್ಯಾಗ ಬೇಕಾದ ಬೆಳೆ ಮಾಡಿರಿ, ನೀವು ಒಟ್ಟ ರೋಗನೂ ಬರೋದಿಲ್ರಿ. ಈಗ ಆಕಳು ಗೋ ಮಾತ್ರ ಹೊಡಿದ್ರಿ, ಆಮೇಲೆ ಮತ್ತೆ ಇದು ಜೀವಾಮೃತ ಮಾಡಿರ್ತೇವೆ ರೀ, ಅದನ್ನು ಹೊಡಿದ್ರಿ. ಗೋಕೃಪ ಅಂತ ಹೊಡೆದ್ರೆ ಬೆಳೆಗಳು ಭಾಳ ಸದ್ರ ಇಡ್ತಾವೆ. ಒಂದು ಕೆ ಜಿ ಬೆಳೆ ಗಿಡ 4 kg ಹಾಕತ್ರಿ, ಈ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆದು 1 kg ಹಾಕಿತ್ತು ಅದು 4 kg ಬರ್ತದ್ರಿ. ಈಗೇನು ಹುಲ್ಲಿನ ಔಷಧ ಏನು ಬಳಸ್ತಾ ಇದ್ರಲ್ಲ, ಅಲ್ಲಿ ಎಲ್ಲ ಕಡೆ ಸುತ್ತಮುತ್ತಲು ಎಲ್ಲ ಇದೇ ಸಮಸ್ಯೆ ಐತೆ, ದನಗಳ ಮೇಲೆ ಇದೇ ಪರಿಣಾಮ ಆಗ್ತೈತೆ? ಹಾಂ, ಇದೇ ಐತಿ ಸರ. ಯಾರು ಅದನ್ನು ನಾವು ಹೇಳಿದ್ರೆ ಒಪ್ಕೊಳಾಗ್ತೀರಿ ಸರ್, ಹಂಗೆ ಹೇಳ್ತಾರೆ ಅವ್ರಿಗೆ ತಲೆ ಕೆಟ್ಟ ಸಾವಯವ ಏನು ಇವ್ರು 100 ಬದುಕವ್ರದಾರ ಅಂತ ಹೇಳ್ತಾರೆ ಸರ್. ನಾವು ಹಂಗೆ ನಾನು ಏನು ಹೊಡೆದು ಬಿಡೋದು ಕಷಾಯ ಅಂತ ಯಾರೋ ಅಂತ ಹೇಳ್ತಾರೆ ಸರ್. ರೈತರನ್ನು ಸ್ವಲ್ಪ ತಲೆವಾಣಿ ಇಲ್ರಿ, ಹೇಳಿದ್ರೆ ಸ್ವಲ್ಪ ಆಜುಬಾಜು ತಿಳ್ಕೊಬೇಕ್ರಿ ಸರ್. ಒಬ್ಬರಿಂದ ಒಬ್ರು ಯಾರು ತಿಳ್ಕೊಳಕ್ತೆ ಯಾರಿಲ್ರಿ, ಒಟ್ಟು ಅವ್ರಿಗೆ ಏನಾಗ್ಬೇಕ್ರಿ ಕಸದೆಣ್ಣೆ ಹೊಡೆದು ಹೋಗಿ ಮನ್ಯಾಗ ಕೂತ್ಬಿಡ್ರಿ, ಒಟ್ಟು ಶ್ರಮ ಕುರ್ಪಿತ ಒಂದು ಕೆತ್ತಬೇಕತ್ತೆ ಯಾರ್ದು ಇಲ್ರಿ, ಅಂತ ತಿಳ್ಕೊಬೇಕ್ರಿ. ನಮ್ಗೆ ಸೈಡ್ ಇಫೆಕ್ಟ್ ಐತೆ ಹೇಳ್ರಿ. ಈ ರಾಸಾಯನಿಕಗಳು ವಿಶೇಷವಾಗಿ ಏನು ಕಳೆನಾಶಕ ಬರ್ತಾವಲ್ಲ ಹುಲ್ಲಿನ ಮೇಲೆ ಏನು ಹೊಡಿತಿರಲ್ಲ, ಅದು ಭಾಳ ಡೇಂಜರಸ್, ಅವು ಎಲ್ಲ ಭಾಳಷ್ಟು ದುಷ್ಪರಿಣಾಮ ಉಂಟು ಮಾಡ್ತಾವೆ. ಅದು ಬೆಳೆ ಅಂತೂ ಹಾಳಾಗ್ತದೆ, ಅಂದ್ರೆ ಹುಲ್ಲಂತೂ ನಾಶ ಆಗ್ತದೆ ಒಪ್ಪೋಣ, ಆದ್ರೆ ಅದ್ರ ಜೊತೆಗೆ ಬೆಳೆ ಮೇಲೆ ಪರಿಣಾಮಗಳಿರ್ತಾವೆ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಭೂಮಿ ಏನದಲ್ಲ, ನೆಲ ಏನದಲ್ಲ, ಅದರೊಳಗೆ ಏನು ಜೀವಂತ ಸೂಕ್ಷ್ಮಾಣುಗಳಿರ್ಬೋದು ಅಥವಾ ನಿಮ್ಮ ರೈತ ಮಿತ್ರ ಕೀಟಗಳಿರ್ಬೋದು, ಅವು ಕೂಡ ಹಾಳಾಗಿ ಹೋಗ್ಬಿಡ್ತಾವೆ. ಅದ್ರ ಜೊತೆಗೆ ಮಣ್ಣಿನ ರಚನೆ ಏನಿರ್ತೈತಲ್ಲ, ನೀರು ಹಿಡಿಯುವಂಥ ಒಂದು ಶಕ್ತಿ ಇರ್ಬೋದು, ನೀರು ಬಸಿಯುವಂಥ ಒಂದು ಶಕ್ತಿ ಇರ್ಬೋದು, ಪೋಷಕಾಂಶಗಳನ್ನು ಕೊಡುವಂಥ ಒಂದು ಶಕ್ತಿ ಇರ್ಬೋದು, ಎಲ್ಲ ಸಂಪೂರ್ಣವಾಗಿ ಹಾಳಾಗಿ ಬಂಜೆಯಾಗಿ ನೆಲನೂ ಬಂಜೆ ಆಗ್ತದೆ. ಅದ್ರ ಜೊತೆಗೆ ನೀವೇನೀಗ ಹೇಳಿದ್ರಲ್ಲ ಈ ಒಂದು ಸಮಸ್ಯೆ, ಇದು ಕೂಡ ಜಾನುವಾರುಗಳಲ್ಲೇ ಆಗಿರ್ಬೋದು, ಕುರಿ ಆಡುಗಳಲ್ಲೇ ಆಗಿರ್ಬೋದು, ಯಾವ ಮೇವು ತಿಂತಾವ ಅವುಗಳಲ್ಲಿ ಇದು ಸಮಸ್ಯೆ ಉದ್ಭವ ಆಗೇ ಆಗ್ತದೆ. ಅದಕ್ಕೆ ಈ ವಿಚಾರದ ಕಡೆ ನಮ್ಮ ರೈತ ಬಾಂಧವರೆಲ್ಲ ಗಮನ ಕೊಡಬೇಕು. ವಿಶೇಷವಾಗಿ ಎಲ್ಲಿ ಸಾಧ್ಯದ ಅಂಥ ಪ್ರದೇಶದೊಳಗೆ ನಾವು ಕಳೆನಾಶಕಗಳನ್ನು ಉಪಯೋಗ ಮಾಡಲಾರ್ದೆ ಸಾಧ್ಯದಷ್ಟು ಕೈಯಿಂದ ಕಳೆ ತೆಗೆಯುವಂಥದ್ದು ಅಥವಾ ಕೂಲಿಯಾಳುಗಳನ್ನು ಉಪಯೋಗ ಮಾಡಿಕೊಂಡು ಕಳೆ ತೆಗೆಯುವಂಥ ಒಂದು ಕೆಲಸವನ್ನು ಮಾಡಬೇಕು. ಇದು ಭಾಳ ಒಳ್ಳೆಯ ವಿಚಾರ ತಾವು ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಇದನ್ನು ನಿಮ್ಮ ಸುತ್ತಮುತ್ತಲ ರೈತರಿಗೆ ಇದ್ರ ಬಗ್ಗೆ ಏನಾದರೂ ತಾವು ಹೇಳಿರಿ? ಹೇಳಿವಿ ಸರ್. ನಮ್ಮ ಫ್ರೆಂಡ್ ಸರ್ಕಲ್ ಕೇಳ್ತಾರೆ ಸರ್, ಆಜುಬಾಜು ಮಂದಿ ಕೇಳಲ್ಲ, ಫ್ರೆಂಡ್ ಸರ್ಕಲ್ ನಾವು ಆಗಿದ್ದು ಘಟನೆ ಕೇಳಿದ್ರೆ ನಮ್ಮ ಅವ್ರಿಗೆ ಇದ್ದವ್ರಿಗೆ ಹೇಳೇವ್ರಿ. ಹಿಂಗೆ ಅವ್ರಿಗೆ ಇವ್ರಿಗೆ ಹೇಳಿದ್ರೆ ಯಾರು ಸ್ವಲ್ಪ ಹ್ಞೂ ಹೋಗ್ತಾರೆ ಸರ್, ಮತ್ತು ಅವರು ಅದನ್ನೇ ನಾವೇನು ಮಾಡ್ತೀವಿ, ಖುಲ್ಲಾ ಜಾಗ ಎಲ್ಲಿ ಅನಿಸತಿ ಒಂದಿಟ್ಟು ಅದ್ರ ತ್ರಾಸ ತೊಗೊಂಡು ಅಲ್ಲಿ ಸರ್ಕಾರ ಹುಲ್ಲು ಹಚ್ಚೋದು, ಅಲ್ಲಿ ಯಾವುದೋ ಒಂದು ಗಿಡಗಂಟೆ ಅಲ್ಲಿ ಅಲ್ಲಿ ನಡೆಸ್ಬೇಕ್ರಿ, ಅಂದ್ರೆ ಕಸ ಆಗಂಗಿಲ್ಲ ರೀ. ನಾವು ಅದಟ್ ನಮ್ಮದು ಒಡ್ಡ ಒಬ್ಬರಿಗೆ ಒಂದ್ಸಲ ಕೆತ್ತಕೊಂಡು ಆಮೇಲೆ ಅದು ಕಟ್ ಏನರ ಒಟ್ಟಲ್ಲಿ ಯಾಕಾರ ಮಾಡ್ತಿರ್ಬೇಕ್ರಿ, ಅಂದ್ರೆ ಕಸಗಳು ಆಗಂಗಿಲ್ಲ ರೀ ಭೂಮಿಗಳು. ನಾವು ಮೇವು ಈಗ ಸರ್ಕಾರಿ ಹುಲ್ಲು ಇರುತ್ತೆ, ಎಲ್ಲಿ ಜಾಗ ಕಮ್ಮಿ ಹತ್ತಿ ಕರಿಕೆನಿ ಹೊಡಿಬೇಕಿರ್ತಲ್ಲ ಸರ್, ಅಲ್ಲಿ ಸರ್ಕಾರ ಹುಲ್ಲು ಹಚ್ಕೊಂಡ್ಬಿಡಿದ್ರು, ಅದಕ್ಕೆ ಕೆತ್ತಿ ಒಂದ್ಸಲ ಸರ್ಕಾರ ಹುಲ್ಲು ಹಚ್ಕೊಂಡ್ಬಿಟ್ರೆ ಜಡ್ಕೆ ಹೊಡಿತೀವಿ, 4-5 ವರ್ಷ ಆರಾಮ ಬರ್ತದೆ ಸರ್. ನಮಗೆ ನಾವು ಒಟ್ಟು ಮಾಡ್ತೀವಿ ಒಟ್ಟೆ ಎಲ್ಲಿ ಭೂಮಿ ದಾರಿ ದಂಡೆಗೆ ಅಲ್ಲಿ ನಮ್ಮ ಒಡ್ಡ ತುಳಿ ಅಲ್ಲಿ ಎಲ್ಲ ಕಡೆ ರೀ. ನಮ್ಮ ಕರಿಕಾಗಲ್ಲಿ ಕರಿಕೆ ಅಂತಲ್ಲಿ ಹಚ್ಬಿಟ್ರು ಸರ್, ಕರಿಕೆನೂ ಹೇಳಂಗಿಲ್ಲ ರೀ ಸರ್. ಒಟ್ಟು ಯಾವುದು ಕಸಗಳು ಹೇಳಂಗಿಲ್ಲ, ಸರ್ಕಾರಲ್ಲಿ ಹಚ್ಚಿ ನಮ್ಮ ದನಗಳು ಬದುಕತ್ತಾವ ರೀ. ಈ ಕಡೆ ನಮಗೆ ಎಣ್ಣೆ ಹೊಡೋದು ಅವಶ್ಯಕತೆನಲ್ಲ ರೀ, ಈ ಕಡೆ ಹಾಲು ನಕ್ಕವ್ರಿ ಎಲ್ಲ. ನಮ್ಗೆ ದನಗಳು ಹೆಚ್ಚತ್ತಿ ಕಟ್ಟೋದ್ರಿಂದ ರೀ ನಮ್ಮ ಭೂಮಿಗೆ ನಮ್ದು ತಿಪ್ಪೆ ಗೊಬ್ಬರ ಹಾಕೋದು ಅನುಕೂಲ ಆಕದ್ರಿ. ನಾವು ಸರ್ಕಾರ ಗೊಬ್ಬರ ಭಾಳ ಕೊಂಡು ತರೋದಕ್ಕೆ ಮಾಡೇವ್ ರೀ. ಈಗ ನಾವು ಎಷ್ಟು ಸರ್ಕಾರ ಹುಲ್ಲು ಹಚ್ಚಿ ನಾವು ಎಷ್ಟು ಇದು ಮಾಡ್ತೀವಿ ಅಷ್ಟು ಮೇವು ಉಳಿತಾಯ ಆಕತ್ತೆ ಸರ್. ನಾವು ತಿಪ್ಪೆ ರೆಡಿ ಆಕತ್ತೆ, ನಮ್ಗೆ ಗೊಬ್ಬರ ರೆಡಿ ಆಕತ್ತೆ ರೀ ನಮ್ಮಲ್ಲಿ. ಅದನ್ನು ಹೋದ ಭೂಮಿಗೆ ಹಾಕ್ತೀವಿ ರೀ, ನಮ್ಗೆ ಭೂಮಿಗೆ ಎಣ್ಣೆನೂ ಭಾಳ ಸ್ಪ್ರೇ ಮಾಡಂಗಿಲ್ಲ ರೀ, ಸರ್ಕಾರ ಗೊಬ್ಬರ ಭಾಳ ಆಗಂಗಿಲ್ಲ ರೀ. ಸುಮ್ಮ ಮನೆಯವರು ನಮ್ಮ ಹಿರಿಯರು ಒತ್ತಿಗೆ ಪೂರ್ವಕವಾಗಿ ಒಗಿತೇವೆ ರೀ, ಸುಮ್ಮ ಒಟ್ಟು ಒಗೆದೇವ ನಂಗೆ ಅವ್ರ ಕಣ್ಣಿಗೆ ಕಾಣಲಿ ಅಂತೇಳಿ ನಾವು ಅಂದ್ರೆ ಸರ್ಕಾರ ಗೊಬ್ಬರ ಭಾಳ ಯೂಸ್ ಕಮ್ಮಿ ಮಾಡ್ತೀವಿ. ಅವ್ರಿಗೆ ಹೇಳ್ಬೋದಲ್ಲ, ನೀವು ಮನೆಯವ್ರಿಗೆ ಹೇಳ್ಬೋದಲ್ಲ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಬಾರ್ದು ಅಂಥೇಳಿ. ಅವ್ರಿಗೂ ಒಂದು ತಿಳಿಸಿಕೊಟ್ರಪ್ಪ ಅಂತಂದ್ರೆ ಅವ್ರಿಗೂ ಹೌದಲ್ಲ ನೀವು ಹೇಳೋದು ಬರೋಬರಿ ಅದ ಅಂತ ಅನಿಸ್ತದೆ ಅವರಿಗೆ. ಅನಿಸ್ತದೆ ಸರ್. ಆಜುಬಾಜಿನವ್ರು 10 packets ಒಗಿತಿರ್ತಾರೆ ಸರ್, ಇಲ್ಲರಿ ಅವ್ರಿಗೆ ಮನೆಯವ್ರಿಗೆ ಅದ 10 packets ಒಗಿತಾರೋ, ನೀವು 4 packets ಒಗಿರ್ತಾರೆ ಅವ್ರು. ಹಿಂಗೆ ಅವ್ರು ಏ ಅವ್ರು 3 foot ಸಾಲ ಕಬ್ಬು ಕೊರೆ ಆತಾರೋ, ನೀವು 8 foot ಕಾಲು ಕೊಡಿದ್ರೆ ಹೊಲ ಮಾಡ್ತೀರಂದ್ರಿ ಸರ್. ನಮಗೆ ಈಗ 4 ವರ್ಷನಾಗ ಅವ್ರು ಇಂಪ್ರೂವ್ ಆಗಿದ್ದು ನಾವು ಇದು ನೋಡಿ ಅವ್ರು ನಮಗೆ ಏನು ಹೇಳೋದು ಬಿಟ್ಬಿಟ್ರಿ ಸರ್. ಈಗ ಅವ್ರು ಏನಂದ್ರಿ, ನಾವು ಹೊಲದಾಗ ಏನು ಆಟ ಮಾಡಬೇಡ್ರಿ, 2 ಸಾಲ ಕೊರಿ ಅಂದ್ರೆ ಹಿರಿಯಾಗ ರೀ, 8 foot ಮತ್ತೆ ಅದು ಭಯಂಕರ ಇಂಪಾಗಿ ಬಿಡ್ತೀರಿ. ಅದ್ರೊಳಗೆ ಅವ್ರು ಆದಾಯ ಬರೋದು ನೋಡಿ ಅವ್ರ ಗಾಬಾಗ್ಬಿಟ್ಟಾರೆ ಸರ್. ಮತ್ತೊಬ್ರಿಗೆ ಹೇಳ್ತಾರೆ ರೀ ಈಗ ಅವ್ರ ಈಗ ಮೊದಲು ಬೇಯವ್ರ ರೀ. ಈಗ 4 foot ಇದ್ದದನ್ನು ನೀವು 8 foot ಬಂದ್ರಿ, ಇದು ಹೆಂಗೆ ನಿಮಗೆ ಬದಲಾವಣೆ ಹೆಂಗೆ ಮಾಡಬೇಕು ಅಂತ ಅನ್ನಿಸ್ತು? ಇಲ್ಲ ಕಡಿಮೆ ಆಗ್ತದೆ ಇದು, ಇದರಿಂದ ನಾವು ಹೆಚ್ಚಿಗೆ ಬಂದೀವಪ್ಪ ಅಂತಂದ್ರೆ ಹೆಚ್ಚಿಗೆ ಇಟ್ಟಿವಂತಂದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಹೆಂಗೆ ತಿಳ್ಕೊಂಡ್ರಿ ಸರ್? ನಾವು ಅವಾಗ ಏನು ಮಾಡಿದೇವ್ರಿ, ಮೂರು ಕುಟ್ ಕೊರೆಯನ ಏನು ಮಾಡಿದೀವಿ ರೀ, ಆಮೇಲೆ ನಾಲ್ಕು ಪುಟ್ ಕೊರೆದ್ರೆ ಹಿಂಬಕತ್ತಿ. ಅವಾಗ ನಾಲ್ಕು ಪುಟ್ ಕೊರೆಯನ ಸ್ತ್ರೀ ಗಳೇಕ್ ಅನುಕೂಲ ಆದ್ರಿ, ಸಣ್ಣ ಗಾಡಿ ಟ್ಯಾಕ್ಟರ್ಗಳು ಬಂದಿದ್ದು ರೀ ಹೊಡೆಯಕೋತ. ಅವಾಗ ಅವನ್ನ ಮೂರು ಪುಟ್ ಕೊರೆದಾಗೂ 4 ಟನ್ ಬಿತ್ತು ರೀ, 4 ಪುಟ್ ಕೊರೆದಾಗೂ 4 ಟನ್ ಬತ್ತು ರೀ. ಅಲ್ಲೇ ನಾವೇನು ಮಾಡಿದ್ದೀವಿ ರೀ, ಮನೆಯಾಗ ನಮ್ಮ ಮನಾಡ್ದಾರ ರೀ, ಮಾತಾಡ್ಕೊಂಡು 5 ಪುಟ್ ಕುರಿನೂ ಏಟು ಬೀಳ್ತದತ್ತೆ. ಸುಮ್ಮ 1 ಎಕರೆ ಟ್ರೈ ಮಾಡಿದ್ದೀವಿ ನಾವು, ಮತ್ತು 4 ಟನ್ ಬಿತ್ತು ರೀ ಅದು. ಆಮ್ಯಾಗ ಗೊತ್ತಾದ್ರೆ ಅವ್ನು 5 ಪುಟ್ ಕೊರೆದಾಗ ಒಳಗೆ ಸಣ್ಣಂಗಿ ಕ್ರಾಸ್ ಬೆಳೆ ಮಾಡಿದ್ದೀವಿ ರೀ, ಒಳಗಟ್ಟು ಮೇವು ಹಾಕೋದು ಅದನ್ನು ಇದನ್ನು ಏನೇನು ಬೆಳೆ ತೊಗೊಂಡ್ರೆ ಒಂದು ಬೆಳೆ ಬರ್ತೀರಿ ಅದ್ರೊಳಗೆ. ಆಮೇಲೆ ನಾವು ಏನು ಮಾಡಿದ್ದೀವಿ ರೀ, ಹಿಂಬಾಲ್ತಿ ಮಾಡಿದರೆ ಇದ್ರೊಳಗೆ ಬೆಳೆ ಬರ್ತಂದು ಗೊತ್ತಾಗ್ತದೆ ರೀ ನಮಗೆ. ಅಲ್ಲಿದ ಗೊತ್ತಾಗ ಏನು ಮಾಡಿದ್ದೀವಿ ರೀ, 8 ಪುಟ್ ಕೊರೆದು ಬಿಟ್ಟೆ ರೀ. 8 ಪುಟ್ ಕೊರೆದಾಗ ರೀ ನಾವು 4 ಎಕರೆ ಏನು ಉತ್ಪನ್ನ ಮಾಡ್ತೀವಿ ಅಂದ್ರೆ 8 ಎಕರೆ ಉತ್ಪನ್ನ ತಗೊಟ್ಟು ನಮ್ಗೆ ಲಾಭಾಂಶ ಬರಾಕತ್ತೆ. ಅವಾಗ ತಿಳ್ಕೊಂಡ್ಬಿಟ್ಟೆ ನಾವು ಇದ್ರೊಳಗೆ ಲಾಭ ಐತೆ ಅಂತೇಳಿ ನಮ್ಮ ಇನ್ನಂತರ ರೈತರಿಗೆ ಹೇಳಿದ್ರಿ, 4 ಮಂದಿ ದೋಸ್ತುಗಳಿಗೆ, ನಮ್ಮ ಆಜುಬಾಜುನವ್ರು ಹೇಳಿ, ಅವ್ರಿಗೆ 4 ಮಂದಿ ಹೇಳಿದೇವ್ರಿ, ಏ ಇಲ್ಲರಿ ನಾವು ಮಾಡಂಗಿಲ್ಲರಿ ಅಂದ್ರೆ ಅವರು. ನೋಡ್ರಿ ನಿಮ್ಮ 4 ಟನ್ ಕಬ್ಬು ಬೆಳೆದೈತೆ ಅಂದ್ರೆ ನೀವು ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ. ಅವ್ರು ಏನು ಮಾಡಿದ್ರಿ, ನಿಮ್ಮ ವಿಶ್ವಾಸ ಐತ್ರಿ ಹಸ್ತೇವ್ರಿ ಅಂದ್ರೆ ಅವ್ರನ್ನ 8 ಪುಟ್ ಸಾಲ ಕಬ್ಬು ಕೊಡ್ತಿದ್ರಿ ಹಚ್ಚಾಕ್ರಿ, ಅವ್ರು ಹೊಲಕ್ಕೆ ಹೋದೇವ್ರಿ ನಮ್ಮ ಮಗದಿ ಕಾಸು ದೋಸ್ತ್ರಿ ಹೇಳಿದೇವ್ರಿ. ನೀವು 8 ಪುಟ್ನ ಸಾಲ ಕಬ್ಬು ಕೊರೆದ್ರಿ ಅಂದ್ರೆ 4 ಪುಟ್ನ ಅಂದ್ರೆ ಕೊರೆದ್ರಿ ಈಗಾಗಲೇ. ಅವಾಗ ಏನು ಹೇಳಿದ್ರಿ, ನಾವು 8 ಪುಟ್ ಕಬ್ಬು ಸಾಲ ಹಚ್ಚಿರಿ, ಅದನ್ನ 4 ಟನ್ನಿಗೆ ಕಂಬ ಇತ್ತು ನಾವು ಹಾಕೊಡಿ ಜಾಬ್ದಾರಿ ನಮ್ದು ಅಂತ ಹೇಳಿದೇವ್ರಿ. ಹಿಂಗೆ ಐತಿರಿ ಅಂದ್ರೆ ನಿಮ್ಮ ಧೈರ್ಯದ ಮ್ಯಾಗ ನಿಮ್ಮ ಅಕೌಂಟಿಗೆ ನಿಮ್ಮ ಹೆಸರಲ್ಲಿ ನಮ್ಗೆ ಕಬ್ಬು ಕಳಿಸಿ ಬಿಡ್ತೀವಿ ಅಂತ ಅವ್ರಿಗೆ ವಿಶ್ವಾಸ ಹೇಳಿದವ್ರಿ. ಒಟ್ಟು ನಂಬಕ್ ತಯಾರಿದಿಲ್ಲ ರೀ ಅವರು. ಅಲ್ಲ ಏನು ಮಾಡಿದ್ರಿ ಸರ, ಅವ್ರಿಗೆ 4 ಪುಟ್ ಸಾಲ ಕಬ್ಬು ಕೊಡಿದ್ರಿ, 8 ಪುಟ್ ಮಾಡಿ ಕಬ್ಬು ಹಚ್ಚಿದ್ರಿ, ಕಬ್ಬು ಹಚ್ಚದೊಳಗೆ ತಮಾಟೆ ಹಚ್ಚಿಬಿಟ್ರಿ ಸರ್ ಅವರು. ತಮಾಟೆ ಚೆನ್ನ ಎಕರೆಗೆ 2 ಲಕ್ಷ ರೂಪಾಯಿ ತಮಾಟೆ ತೆಗೆದ್ರಿ ಅವ್ರು. 1 ಎಕರೆ ಇದೆ ಸರ್, ಈಗ ಮಾತಾಡೋದು ನಾವು 4 ಎಕರೆ ಅವರು ಸಾಲ ಕೊಡ್ತಿದ್ರಿ, ಇನ್ನು 2 ಲಕ್ಷದಂಗೆ ತೆಗೆದ್ರಿ, 2 ಲಕ್ಷ ರೂಪಾಯಿ ಉತ್ಪನ್ನ ತೊಗೊಂಡ್ರಿ, ಹೊಳೆ ತೆಗೆದು ಅದ ರೊಕ್ಕ ಆದಾಯ ಬಂದಿದ್ದು 1 ಲಕ್ಷ ರೂಪಾಯಿ ಬರೀ ಅವ್ರ ತಿಪ್ಪಿ ಗೊಬ್ಬರ ಅವ್ರ ಮನಸ್ಸಿಗೆ ಬಂದಿದ್ದು ಖರ್ಚು ಮಾಡಿಬಿಟ್ರಿ ಸಾವಯವದಾಗ ಅವರು ರೀ. ಹೊಳೆ ಅದು 60 ಟನ್ ಎಕರೆ ಕಬ್ಬು ಬಿತ್ತು ಅವ್ರು, 20 ಟನ್ ನಮಗೆ ಕಳಿಸಿರಲಿಲ್ಲ ತಂದೇವ್ರಿ, ನಾವು ಹುಡುಗಾಟ ಮಾಡಿದ್ರಿ ಸರ್ ಅವ್ರಿಗೆ. ಇಲ್ಲರಿ ನೀವು ಇದನ್ನ ಮಾಡೋದ್ರಿಂದ ನಮಗೆ ಭಾಳ ಲಾಭ ಅನಿಸ್ತಿ, ನಾವು ಇಂಥ ಇಂಪ್ರೂವ್ ಆಗುವಂಥ ಚಾನ್ಸ್ ಅಂತ ಕಾಣ್ತೇವ್ರಿ, ಇಂಥದ್ದು ಮಾಡೋದ್ರಿಂದ ಭಾಳ ಒಳ್ಳೆಯದು ತಿಳಿದ್ರಿ ಅವರು. ಈಗ ನೋಡಿರಿ ಸರ್, ನನಗೆ 1 ಎಕರೆಕ್ ರೀ 2 ಲಕ್ಷ ರೂಪಾಯಿ ತಮಾಟೆ ತೊಗೊಂಡ್ರಿ ಸರ್ ಅವರು. 60 ಟನ್ ಕಬ್ಬು ಅಂದ್ರೆ ರೀ, ಅವ್ರು ಮೊದಲು 40 ಟನ್ ಕಬ್ಬು ಬೀಳ್ತಿತ್ತು ಸರ್, ಮತ್ತು 60 ಟನ್ 20 ಟನ್ ಕಬ್ಬು ಹೆಚ್ಚಾತ್ ರೀ, 2 ಲಕ್ಷ ರೂಪಾಯಿ ಉತ್ಪನ್ನ ಬತ್ತ ರೀ ಅವ್ರಿಗೆ. ಅವ್ರ 2 ಲಕ್ಷ ರೂಪಾಯಿ ಉತ್ಪನ್ನದಾಗ ರೀ 1 ಲಕ್ಷ ರೂಪಾಯಿ ಖರ್ಚು ತೆಗೀನ್ರಿ ನಾವು, ತಮಾಟಿಗೆ ಬತ್ತು ಎಲ್ಲ ಬತ್ತು ರೀ. 20 ಟನ್ನಿಂದ ಕಬ್ಬಿಂದ ಹೆಚ್ಚಾತ್ ರೀ, 1 ಲಕ್ಷ ರೂಪಾಯಿ ತಮಾಟಿ ಸಿಕ್ತಿ ಅವ್ರು. ಎಲ್ಲ ಖರ್ಚು ವರ್ಸ್ತಗದು ಯಾರು, ನಮ್ಗೆ 2 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಸರ್ 1 ಎಕರೆ ಇದೆ ಲಾಭ? 10 ಸಾರಿ ಕುಡಿದಾಗಲ್ರಿ ಯಾರಿಗೆ. ನಮ್ದು ಹಂಗಾಗಿದೆ ಸರ್, ಹಂಗಾಗಿ ನಮ್ಗೆ ಲಾಭ ಅನಿಸೈತೆ ಸರ್. ಹಿಂಗೆ ರೈತರು ಎಲ್ಲರೂ ಹಿಂಗೆ ಮಾಡಿದ್ರೆ ಭಾಳ ಚಲೋ ಅಂತ ಅನ್ಸದ ಸರ್. ಈಗ ನಿಮ್ಮ ಸುತ್ತಮುತ್ತಲ ರೈತರು ಏನಿದ್ದಾರೆ, ಈಗ ನೀವು ಮಾಡಿದಂಥ ಪ್ರಯೋಗ ನೋಡಿದಾರೆ ಅವ್ರು ಸುತ್ತಮುತ್ತಲ ಎಲ್ಲರೂ ನೋಡಿದ್ದಾರೆ, ಅದನ್ನು ಕೆಲವರು ಬದಲಾವಣೆ ಮಾಡ್ಕೊಂಡಿರ್ಬೋದು, ಇನ್ನು ಸಾಕಷ್ಟು ಜನ ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ತಮ್ದು ಏನಾದ್ರು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಕೃಷಿ ಒಳಗೆ? ಹಾಂ, ಮಾಡ್ಕೊಳಕ್ಕೆ ಸರ್. ಈಗ ಒಂದು 4 ಮಂದಿ ಮಾಡಿದ್ದಾರೆ ಸರ್, ಈ ಸಲ ಏನಂತಾರೆ, ನಾವು ಕಬ್ಬು ತೆಗೆದು ನಿಮ್ಗೆ ನೋಡಿ ನಾವು ಮಾಡಕತ್ತೀರಿ, ನಮ್ಗೊಟ್ಟು ಹೆಲ್ಪ್ ಹೇಳಕತ್ತೀರಿ ಅಂತ ನಾವು ಹೇಳಿವ್ರಿ ಸರ್ ಅವ್ರಿಗೆ. ಹೆಲ್ಪ್ ಹೇಳ್ತೇನಕೇನ್ರಿ, ನೀವು ನಿಮ್ಗೆ 1 ಕುಳೆ ಕಬ್ಬು ತೆಗಿಯೋತಕ್ಕೆ ನಮ್ಮ ಜಾಬ್ದ್ರೆ ತಿಳಿನ್ರಿ. ನಾ ಯಾರೇ ಮಾಡಿದ್ರು 1 ಕುಳೆ ಕಬ್ಬು ಕಟಾವ್ ಹೋಗೋತಕ್ಕೆ ನಿಮ್ಗೇನು ಹೆಲ್ಪ್ ಬರ್ತೈತೆ, ನಮ್ದು ಆದ್ರೆ 1 ತಗದ ಬಿಟ್ಟು ನಿಮ್ಗೆ ಒಟ್ಟು ಮಾಡ್ಕೊಡ್ತೇವೆ ಅಂತ ಹೇಳಿ ಸರ್. ಯಾಕಂದ್ರೆ ಈಗ ಅವ್ರು ಈಗ ಮತ್ತೊಂದು ಈಗ ನಾವು ಕೈಲಿಂದ ಏನು ಕೊಡಂಗಿಲ್ಲ ಸರ್, ಹಿಂಗೆ ಹಿಂಗೆ ಮಾಡತ್ತೆ ಹೇಳೋದಟ್ಟಲ್ಲ ಸರ್, ಒಂದು 10 ನಿಮಿಷ ತಗದ್ರಿ, ಹೋದಾಗ ಆಮೇಲೆ ಆ ಕಡೆ ಹೋದಾಗ 10-15 ನಿಮಿಷ ಹೇಳಿಬಿಟ್ರೆ ಸಾಕ್ರಿ. ಅವ್ರು 1 ಎಕರೆದಾಗ 4 ಟನ್ ಕಬ್ಬಳಲ್ಲಿ ಮತ್ತು 1 ಲಕ್ಷ 2 ಲಕ್ಷ ರೂಪಾಯಿ ಅದ್ರೊಳಗೆ ಎಷ್ಟು ಆತಂದ್ರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗಿಬಿಡುತ್ತೆ ರೀ. ಹಿಟ್ ಮಾಡಿವ್ರಿ ಸರ್, ನಾವು ಈಗ ಇಟ್ಟು ಹೇಳ್ಬೇಕಂದ್ರೆ 4-5 ಮಂದಿ ಕಬ್ಬು ತೆಗೆ ಹಚ್ಚಾರ್ದಾರೆ ಸರ್. ನಮ್ಮ ಆಜು ಬಾಜು ಬಂದ್ರಿ. ಈಗ ನೀವು ಕಬ್ಬಿನ ಅವಧಿ ಒಳಗೆ 3 ಬೆಳೆ ಕೆಲವೊಮ್ಮೆ ತೊಗೊಂಡ್ರಿ, 2 ಬೆಳೆ ಕೆಲವೊಮ್ಮೆ ತೊಗೊಂಡ್ರಿ. ಈ ಬೆಳೆ ಅವಧಿ ಸಣ್ಣ ಸಣ್ಣ ಬೆಳೆಗಳನ್ನು ಹೆಚ್ಚಿಗೆ ಬೆಳೆದು ಇನ್ನೂ ನಾವು ಹೆಚ್ಚಿನ ಸಂಖ್ಯೆ ಬೆಳೆಗಳನ್ನು ತೊಗೊಳ್ಬೋದಾ, ಹೆಂಗೆ ಅದನ್ನು ಏನಾದರೂ ಮಾಡಿರಿ? ಅದನ್ನು ಮಾಡಿರಿ ಸರ್. ಇದು ಕಲಂಗಡಿ ಮಾಡಿರಿ ಸರ್, ಹೊಳ್ಳಿ ಕ್ಯಾಬೇಜ್ ಮಾಡಿರಿ ಸರ್, ಈ ಉಳ್ಳಾಡಿ ಸ್ವಲ್ಪ ಲೇಟ್ ಆಕತ್ತೆ ಸರ್, ಉಳ್ಳಾಡಿ ಗೊಂಜಾಳ ಲೇಟ್ ಆಕತ್ತೆ ಸರ್. ನಮ್ಗೇನಾರ ನಮ್ಮ ಮಾಡೋ ನಮ್ಗದ್ದು ಆಗ್ಲಿಕ್ಕಂದ್ರೆ ಗೊಂಜಾಳ ಹಾಕಿಬಿಡು ಸರ್. 8 ಪುಟ್ ಇರ್ತೈತಿ ರೀ, ಒಳಗೆ ಬಿತ್ತು ಮಿಷನ್ ಬರುತ್ತೆ, ನಾವೇ ಕೈಗಾಳು ಹಾಕ್ಬೇಕತ್ತೆ ಏನಾಗಲ್ಲ ರೀ. ತಾನ ಸಾಟಿ ಬರೀ ನಾವು ಒಂದು ಬೀಜ ಹಾಕಿಬಿಟ್ರೆ, ಬೀಜ ಗೊಬ್ಬರ ಹಾಕಿಬಿಟ್ರೆ ತಾನ ಗಳೆ ಹೊಡೆದು ನಗಳೆ ಹೊಡೆದು ಇಡಿದ್ರು ಸರ್, ತಾನ ಬಿತ್ತು ಹೋಗಿಬಿಡುತ್ತೆ ಸರ್. ಬರೀ ನೀರು ಹಾಲಿನ ಮಡಿ ಇರ್ತೈತಿ, ಬರೀ ನೀರು ಬಿಡುದಟ್ಟ ಸರ್. ನಾವು ಕಬ್ಬಿಗೆ ತೊಗೊತೈತಿ, ಈ ಕಡೆ ಗೊಂಜಾಳಕ್ಕೆ ಹೋಗತ್ತೆ ರೀ. ನಾವೇನು ಡ್ರಿಪ್ ಮಾಡ್ಬೇಕತ್ತೆ ಏನಿಲ್ಲ ರೀ, ಏನೂ ಇಲ್ಲ ರೀ. ಅದ್ರೊಳಗೆ ಬರೀ ನಾವು ಈಗ ಇಲ್ಲಿ ಡ್ರಿಪ್ ಮಾಡೋದವ್ರು ಇರ್ತಾರೆ ಸರ್. ಅದ್ರೊಳಗೆ 8 ಪುಟ್ಟಿನ ಸಾಲ ಕಬ್ಬು ಕೊರಿದ್ರಿ, ಒಳಗೆ ಕಬ್ಬು ತುಳ್ಕೊಳಿದ್ರಿ, ಇದನ್ನು ಹಾಲಿನ ಮಾಡಿ ಉಳ್ಳಾಡಿನ ಹಚ್ಕೋಬೋದು ರೀ. ಡ್ರಿಪ್ ಮಾಡಲು ಎಷ್ಟು ಮೀಟ್ರ್ ಅದಾವ್ರಿ, ಡ್ರಿಪ್ ಮಾಡಿಯೂ ಬರ್ತಾವ್ರಿ. ಡ್ರಿಪ್ ಮಾಡಿದ್ರೆ ಅದಟ್ಟು ಆದಾಯ ಹೆಚ್ಚಾಕತ್ತೆ ರೀ. ಯಾರ ಥರ ಬೆಳೆ ಬರ್ತೈತೆ ರೀ, ನಾವು ಏನ್ರಿ ಕಾಯಿಪಲ್ಲೆ ಮಾಡೋದಾದ್ರೆ ಸ್ವಲ್ಪ ಡ್ರಿಪ್ ಹೆಚ್ಚಿಗೆ ಬೇಕು ಸರ್. ನಿಮ್ಮ ಮ್ಯಾಗೆ ನೀರು ಬೇಕು ರೀ, ಅದಕ್ಕೆ ಸ್ವಲ್ಪ ಡ್ರಿಪ್ಪಿನ ಮ್ಯಾಗ ಅಂದ್ರೆ ನಾವು ಒಂದು ಪ್ರಮಾಣ ನೀರು ಬಿಡ್ಬೇಕಾಗತ್ತೆ ಸರ್. ಇದಕ್ಕೆ ಸ್ವಲ್ಪ ಹೆಚ್ಚಕೊಂಬೋಕೆ ಸರ್, ಹೆಚ್ಚಕೊಂಬಿ ನೀರು ಬಿಟ್ಟು ಅಂದ್ರೆ ಸ್ವಲ್ಪ ಈಗ ರೋಗ ಬರ್ತಾವೆ ಸರ್. ಅದಕ್ಕಂತೇಳಿ ನಾವು ಇಟ್ಟು ಮಾಡ್ಬೇಕಂತೇಳಿ ಇಟ್ಟೆ ಹೇಳೋದು ಸರ್. ರೈತರು 8 ಪುಟ್ಟಿನ ಕಬ್ಬು ಸಾಲ ಹಸ್ತಾರೆ ಸರ್, ಅವ್ರಿಗೆ ಆದಾಯ ಹೆಚ್ಚಾಯ್ತು ನೋಡಿ ಸರ್. ಈಗ ಒಕ್ಕಲತನ ಮಾಡುವಂಥ ಒಂದು ಸಂದರ್ಭದೊಳಗೆ ಒಂದೇ ಬೆಳೆ ಬೆಳೆಯುವಾಗ ಏನು ಅಂದ್ರೆ ಕಬ್ಬಿನ ಜೊತೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನು ತಗೊಂಡು ನಿಮ್ಮ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬಹುದು. ಸ್ವಲ್ಪ ಶ್ರಮ ಮಾಡಬೇಕಾಗ್ತದೆ, ಒಂದು ನಮ್ಮ ವೇಳೆಯ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ಸರ್ ನಾವು ಮತ್ತೊಬ್ಬರಲ್ಲಿ ಒಂದು ಈಗ ಕಾಲ್ಸಿ ಆಟಾಡೋಕಿರ್ತಾರೆ, ಎಲ್ಲರಿ ಮತ್ತೊಬ್ಬರಲ್ಲಿ ತೆಗೋಕಾರ್ರಿ, ಇದ್ದು ಅಲ್ಲ ಅಂತ ಬಿಡ್ತಾರೆ. ಈಗ ನಮ್ಮ ಕಬ್ಬು ಕಟಾವು ಮಾಡಿಂದ ಮತ್ತೊಬ್ಬರಲ್ಲಿ ಕಬ್ಬು ಬಂಡ ಕಡೆ ಹೋಗ್ತಾರೆ, ಆ ಮಡ್ಡ ಕುಡಿದ ನಮ್ಮಲ್ಲೇ ಕಡ್ಕೊಂಡು ನಮ್ಮಲ್ಲೇ ಆದಾಯ ಮಾಡ್ಕೊಂಡ್ರೆ ರೀ, ಒಂದು ಎಕರೆದಾಗ ಒಬ್ಬನಂತೇಲಿ ಇರ್ಬೇಕಾದ್ರೆ 1 ಲಕ್ಷ ರೂಪಾಯಿ ಇದು ಕೊಡ್ತಾನೆ ರೀ, ಜೀತದಾಳ ಇದ್ರ ರೀ. ನಾವು 1 ಎಕರೆದಾಗ ಅವನಂತೇಲಿ ವರ್ಷಗಟ್ಟಲೆ ದುಡಿದೆ ಅಂತ ನಮ್ಮ ಕಬ್ಬಿನಲ್ಲಿ ನಮ್ಮ 4 ಟನ್ ಕಬ್ಬು ಬೆಳ್ಕೊಂಡು ನಾವು 1 ಲಕ್ಷ ರೂಪಾಯಿ ಎಷ್ಟು ಬೆಳಿ ತಗೋಬೋದು ಸರ್ ನಮ್ಮಲ್ಲೇನ ದುಡಿಮೆ ಮಾಡಿರಿ. ಈ ಮತ್ತೊಬ್ಬರಲ್ಲಿ ಹೋಗಿ ದುಡಿದು ನಮ್ಮಲ್ಲೇ ದುನಿಯ ಐತೆ ಸರ್, ನಮ್ಮ ತಿಳುವಳಿಕೆ ನಾವು ತಕ್ಕೊಂದು ಪ್ರಕಾರ ರೀ. ನಮ್ಮ ಮತ್ತೊಬ್ಬರು ಹೊಲ ಮಾಡ್ಕೋತಿದ್ದೇವೆ ಸರ್, ಅವ್ರು ಸಿಕ್ಕಾಬಿಟ್ಟು ಹೊಲ ಮಾಡ್ಕೋತಿದ್ರೆ ಅಲ್ಲಿ ಏನೂ ಆದಾಯ ಅನಿಸ್ತಿದ್ದಿಲ್ಲ ರೀ ನಮಗೆ. ಅಲ್ಲಿ ಆ ಲಾಗೋಡ್ ಹಾಕ್ತಿದ್ದೇವೆ ರೀ, ಅರ್ಧ ಲಾಗೋಡ್ ಹಾಕಿ ಅವ್ರಿಗೆ ಅರ್ಧ ಕೊಟ್ಟು ನಮ್ಗೆ ಅರ್ಧ ಬಂದು ನಾವು ಅಡ್ಡಾಡಿ ಇಲ್ಲಿ ಆಳ್ಗಿಡ್ತಿದ್ದೀವಿ ಅಲ್ಲಿ. ಈಗ ನಾವೇನು ನೋಡ್ರಿ ಸಮ ಒಟ್ಟು ಆರಾಮದೇವ್ರಿ, ಈಗ ಆ ಕಡೆ ಈ ಕಡೆ ಅಡ್ಡಾಡೋದಿಲ್ಲ ರೀ, ಇದು ಆರಾಮ ಐತ್ರಿ. ಆದ್ರೆ ಟೈಮ್ ಟು ಟೈಮ್ ಐತ್ರಿ, ಈ ತ್ರಾಸ ಏನಿಲ್ಲ ರೀ, ದುಡಿಮೆ ಅದು ಭಾಳ ಹೆಚ್ಚಾಗೋದಿಲ್ಲ ರೀ, ಆದ್ರೆ ಟೈಮ್ ಟು ಟೈಮ್ ಮಾಡ್ಬೇಕಿಟ್ಟ ಸರ. ಈಗ ನಾವು ಚರ್ಚೆ ಮಾಡುವಂಥ ಒಂದು ಸಂದರ್ಭದೊಳಗೆ ತಾವು ಹೇಳಿದ್ರಿ ನೀರು ಸಾಕಷ್ಟು ಅದ ನಮ್ಮಲ್ಲಿ, ಬಾವಿ ನೀರದ, ಬೋರ್ವೆಲ್ ನೀರದ, ಅದ್ರ ಜೊತೆಗೆ ಏನು ಕೆನಲ್ ನೀರು ಅದು ಕೂಡ ಸಾಕಷ್ಟು ಅದ ಅನ್ನುವಂಥ ಮಾತು ಹೇಳಿದ್ರಿ. ಕೆನಲ್ ನೀರಿನಿಂದ ಏನು ನೆಲದೊಳಗೆ ಅದು ಜಿನಗುತ್ತದಲ್ಲ, ಅದರಿಂದ ನಿಮ್ಮ ಒಕ್ಕಲತನದ ಮೇಲೆ ಪರಿಣಾಮ ಆಗ್ತಾ ಇದೆ ಅನ್ನುವಂಥ ಮಾತು ಹೇಳ್ತಾ ಇದ್ದೀರಿ, ಇಳುವರಿ ಸ್ವಲ್ಪ ಕಡಿಮೆ ಆಗುವಂಥದ್ದು, ಇದು ಯಾವಾಗ ಗೊತ್ತಾಯ್ತು ನಿಮಗೆ? ನಮಗೆ ಈಗ ಭೂಮಿ ಕಿನಾಲ್ ನೀರು ನಮಗೆ ಮಳೆ ಆದರೆ ಏನು ಅನ್ಸಲ್ಲ ಸರ್, ಕಿನಾಲ್ ನೀರು ಕಟ್ ಆಗೋತಕ್ಕ ನಮ್ಮ ಬೆಳೆ ಸದೃಢಿಲ್ಲ ಸರ್. ಕಿನಾಲ್ ಹೋದ 15 ದಿನ ತಿಂಗಳ ಮ್ಯಾಗ ಬೆಳೆಗಳು ಚೇಂಜ್ ಆಗೋತ ಬರ್ತಾವೆ ಸರ್, ಅವಾಗ ನಮಗೆ ಇದು ಕಿನಾಲ್ದ ಇಪ್ಪಟ್ಟು ಅಂತ ಗೊತ್ತಾಗಿ ಸರ್. ಕಿನಾಲ್ ಬಂದ್ಗಳು ಏನು ಮಾಡ್ತೈತೆ ರೀ, ಒಂದು ನೀರು ಏನು ಮಾಡ್ತಾರೆ ರೈತರಿ, ತಮಗೆ ನೀರು ಹಾಸಟ್ ಹಾಸ್ಕೊಂಡ್ರಿ ತಮ್ಮ ಹೊಲದೊಳಗೆ ಕಬ್ಬಿನೊಳಗೆ ಸಿಕ್ಕಾಬಿಟ್ಟು ತರಬಿಡ್ತಾರೆ ಮ್ಯಾಗಿನವ್ರ ಅಲ್ಲಿ ಹತ್ರ ಮ್ಯಾಗಿನವ್ರ ರೀ, ಒಟ್ಟು ಭೂಮಿ ಏರಿದ್ದವ್ರು ಮಾಡಿಬಿಟ್ಟಿರ್ತಾರೆ ರೀ, ಅದು ಬಂದು ಬಾಯಿ ಜಮಾ ಆಗತ್ತೆ. ನಮ್ಮ ಬಾಯಿ ಜಮಾ ಆಗಿ ನಮ್ಮ ಭೂಮಿಯಾಗ ನಮ್ಮ ಭೂಮಿ ಇಳುವಿಗಿದಾವೆ ರೀ, ಅಲ್ಲಿ ಭೂಮಿಯಾಗ ಅದು ಯಾವತ್ತು ಬಡ್ಡೆಯಾಗ ಕೂತ್ ಬಿಡ್ತೈತೆ, ನಾವು ಮ್ಯಾಗ ನೀರು ಬಿಟ್ಟಿದ್ದ ನೀರು ಬಡ್ಡೆ ಜಗ್ಗುವುದಿಲ್ಲ ಸರ್. ಅದು ಹಿಂಗಾಗಿ ನಮ್ಮ ಬೆಳಿಗ್ಗೆ ಪೇಟ ಅನ್ಸತ್ತೈತೆ ರೀ ಸರ್ ನಮಗೆ, ನಮ್ಮ ತಿಳುವಳಿಕೆ ಸರ್. ಅದು ಬಡ್ಡೆ ನೀರು ಹೋದ್ರೆ ನಾವು ಬಿಟ್ಟು ನೀರು ತೆಳಗೆ ಜಗ್ತೇನೆ ಸರ್, ಅದು ನಮ್ಮ ಭೂಮಿ ನಮ್ಮ ಬೆಳೆಗಳು ಈ ಸ್ಟಾಪ್ ಆಗಿಬಿಟ್ಟಿರ್ತಾವೆ ರೀ. ಅದು ಕಿನಾಲ್ ನೀರು ಹೋದ ನಂತರ ರೀ ನಮ್ಮ ಬೆಳೆಗಳು ಉಟಾಣಿಕೆ ಆಗತ್ತೆ ಅಂದ್ರೆ ನಮ್ಮ ಕಿನಾಲ್ ಇಪ್ಪಟ್ಟೆ ಅಂತ ಗೊತ್ತಾಗತ್ತೆ ಸರ್. ಈ ಒಂದು ವ್ಯತ್ಯಾಸ ನಿಮಗೆ ಗೊತ್ತಾಗಿಬಿಟ್ಟದ? ಹಾಂ ಗೊತ್ತಾಗಿದೆ ಸರ್. ಕಿನಾಲ್ ನಾವೇನು ಮಾಡಾಕ್ತೀವಿ ಸರ್, ಈಗ ನಮ್ಮ ಬಾವಿಗಳಿಗೆ ನಮ್ಮ ಮಗಳ ಹೊಲದ ಮಗಳ ಬಾವಿಗಳದಾರ ಸರ್, ನಾವು ಕಂಟಿನ್ಯೂ ಕರೆಂಟ್ ಯೂಸ್ ಮಾಡೋದಾಗ್ಬಿಟ್ಟದ್ರಿ. ನಾವು ಮೋಟರ್ ಚಲ್ ಮಾಡಿ ಮಾಡಿ ಮಾಡಿ ಲಳಿ ಕೆಟ್ಟೋದಾಗಿದ್ರಿ, ನಮ್ಮ ಬೆಳಿಗ್ಗೆ ಹಸೋದು ಹುಟ್ಟಿ ಬಿಟ್ಟವ್ರಿ, ಈಗ ಲಳಿ ಕೆಟ್ಟೋದ ಪರಿಸ್ಥಿತಿ ಬಂದ್ಬಿಟ್ಟಿದ್ರಿ. ನಾವು ಬಾಯ ನೀರು ಲಳಿ ಕೆಟ್ಟಿದ್ರೆ ನಮ್ಮ ಭೂಮಿ ಆರ್ದತೆ, ನಮ್ಮ ಕಲ್ಪನೆ ಆಗಿ ನಾವು ಈಗ ಮೋಟರ್ ಚಲೋ ಮಾಡಿ ಮಾಡಿ ಲಳಿ ಕೆಟ್ಟಾಗ್ತದೆ ಸರ್. ಲಳಿ ಕೆಟ್ಟರಿಂದ ಭೂಮಿ ಮತ್ತೆ ಆರ್ಗಿ ಬರ್ತದೆ ಸರ್. ನಮ್ಮೆಲ್ಲರೂ ಈಗ ದನ ಟೆಗ್ನ್ಯಾಗ ಪಗ್ನ ನೀರು ನಿಂತಿದ್ದು ಭೂಮಿ ಈ ಬಾಯಿ ಬಳಸೋದ್ರಿಂದ ರೀ ನಮ್ಮ ಹೊಲದನ್ನ ನೀರುಗಳು ಹಿಂಗೆ ಬಿಡ್ತಾವ್ರಿ, ಭೂಮಿನೂ ಆರಿಕೆ ಬರ್ತದೆ. ನಾವು ಬಾಯಿ ಬಳಸಲಿಕ್ಕೆ 1 ವಾರ ಚೇಂಜ್ ನೋಡಿರ್ತೇವೆ ರೀ, 1 ವಾರ ಚಲೋ ಮಾಡ್ಲಿಕ್ಕಂದ್ರೆ ಆ ಭೂಮಿ ಆರಿರಂಗಿಲ್ಲ ಸರ್. ಅದಕ್ಕೆ ನಾವು ಏನು ಮಾಡ್ತೀವಿ, ಕಂಟಿನ್ಯೂ ಕಿನಾಲ್ ಕಟ್ಟಾಗೋದಕ್ಕೆ ಮತ್ತೊಂದು ಲಳಿಗೆ ಹಾಕ್ಬಿಡ್ತೇವೆ ರೀ ನೀರು ಬಾವಿಗಳು. ನೀರು ನಮ್ಮ ಅಂತಂಬ್ರು ನಮ್ಮ ಕೂಡ 4 ಮಾಯಿದವ್ರಿ, 5 ಮೋಟ್ರ್ ಯಾವತ್ತು ಕಂಟಿನ್ಯೂ ಚಲೋ ಇರ್ತಾವ್ರಿ ಆಟೋ ಬಡ್ದಿದ್ದವ್ರು. ಈ ಕೆನಾಲ್ ಸುತ್ತಮುತ್ತಲು ಇರುವಂಥವ್ರು ಈ ಒಂದು ಬದಲಾವಣೆಯನ್ನು ಗಮನಿಸಿದ್ದಾರೆ ನಿಮಗೆ, ನೀವು ಯಾವ ರೀತಿ ಹೇಳ್ತಾ ಇದ್ದೀರಿ, ಆ ಅನುಭವ ಬೇರೆಯವ್ರಿಗೂ ಆಗ್ಯದ? ಹಿಂಗೆ ಆಗೈತೆ ಸರ್, ಆಗೈತ್ರಿ. ಅವರು ಒಮ್ಮೆ ಚಲೋ ಮಾಡಿರ್ತಾರೆ ರೀ, ಒಮ್ಮೆ ನಮ್ಮ ಮಾತು ಕೇಳಿ ಅವ್ರಿಗೆ ಹೆಂಗೆ ಚಲೋ ಮಾಡ್ತಾನೆ ಸರ್, ಅವರು ಭೂಮಿ ಅವ್ರು ಸಣ್ಣ ಬೆಳೆ ಮಾಡಿದ್ರಂದ್ರೆ ಚಲೋ ಮಾಡಿರ್ತಾರೆ ರೀ, ಮತ್ತೊಂದು ಪೀಕ ಮಾಡಿದ್ರಂದ್ರೆ ಚಲೋ ಮಾಡಿರ್ತಾರೆ ರೀ, ಈ ದೊಡ್ಡ ಕಬ್ಬ ಗಿಬ್ಬ ಮಾಡಿದ್ರಂದ್ರೆ ದೊಡ್ಡ ಬೆಳೆ ರೀ ಅವ್ರು ಚಲೋ ಮಾಡಿದ್ರೆ ಹಂಗೆ ಬಿಟ್ಟಿರ್ತಾರೆ ರೀ. ಆದರೆ ಎಲ್ಲ ರೈತರು ತಿಳ್ಕೊಬೇಕು ರೀ ಇದನ್ನು, ನಾವು ಕಿನಾಲ್ ನೀರು ಏಟ್ ನಮ್ಮ ಭೂಮಿಗೆ ಹಾಸ್ಕೋಬೇಕು, ಹಾಸ್ಕೊಂಡು ಅದನ್ನ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳ್ಸಂಗಿಲ್ಲ ಸರ್. ಈ ಗಟರ್ ಇರ್ತೈತೆ ರೀ, ಅಲ್ಲಿ ಹೊಳೆ ಮಳೆ ಸಿಕ್ಕಾಬಿಟ್ಟು ಬಿಟ್ಬಿಡ್ತಾರೆ ರೀ, ಬಿಡೋದ್ರಿಂದನೇ ಹಾನಿ ಆಗೋದಂತ ಅನಿಸುತ್ತೆ ಸರ್. ಕಿನಾಲ್ದವ್ರ ಸ್ವಚ್ಛತೆ ಮಾಡ್ತೀನಿ ಅಂತೇಳಿ ಕಿನಾಲ್ ಮೇಗಿನ ಸಾಹೇಬ್ಗಳು ರೊಕ್ಕ ತಿಂತಾರೆ ರೀ, ಒಟ್ಟ ಕೆನಾಲ್ನ ಸ್ವಚ್ಛ ಇರಂಗಿಲ್ಲ, ಒಟ್ಟ ಎಲ್ಲಿ ನೀರು ಬೇಕಾದಲ್ಲಿ ತರ್ಕೊಂಡು ನಮ್ಗೆ ತೊಂದರೆ ಮಾಡೋದತ್ತು ರೀ. ಅವು ಅಲ್ಲಿ ಕಟ್ಟಾಗಿರ್ತಾವೆ ಸರ್, ಅವು ಕಿನಾಲ್ ಸ್ವಚ್ಛ ಮಾಡಿರಂಗಿಲ್ಲ ರೀ, ಅದು ನೀರು ಅಲ್ಲಿ ಉಂಗಿ ನಮಗೆ ಬೆಳಿಗ್ಗೆ ಬರಂಗಿಲ್ಲ ರೀ, ಮತ್ತೊಂದು ಬೆಳಿ ಬಿಟ್ಟೊಳಗೆ ಅಲ್ಲಿ ಭೂಮಿಯಾಗ ಉಂಗಿ ನಮ್ಮ ತೆಳಗಿನವ್ರಿಗೆ ತೊಂದರೆ ಮಾಡೋದು ಸರ್. ಕಿನಾಲ್ದವರು ಒಟ್ಟು ಅದನ್ನು ಸ್ವಚ್ಛತೆ ಮಾಡತ್ತಿಲ್ಲ ರೀ, ಕಿನಾಲ್ನಿಂದ ರೊಕ್ಕ ಬರ್ತೈತೆ ರೀ, ದುಡ್ಡು ಬರ್ತೈತೆ ರೀ. ಮ್ಯಾಗ ಅಲ್ಲಿ ಸಾಹೇಬ್ಗಳು ನಮ್ಮ ಕಿನಾಲ್ ನೀರು ಬಿಡು ಸಾಹೇಬ್ಗಳು ಕಿಲಾನ ಅಲ್ಲಿ ಕಿನಾಲ್ ಬರು ಹತ್ತಿರ ಒಂದಿಟ್ಟು ಒಂದು 4 ಮಾರು ತೆಗೆದಿರ್ತಾರೆ ರೀ, ಈ ಕಡೆ ಒಟ್ಟು ಹಂಗೆ ಬಿಟ್ಟಿರ್ತಾರೆ. ಅದು ಏನು ಮಾಡಿರ್ತಾರೆ, ಕಿನಾಲ್ ಮಾಡಿರ್ತಾರಲ್ಲ ಸರ್, ಒಂದು ಹೋದ ಒಂದು ಲಳಿ ಕುಡಿಸಿರ್ತಾರೆ ಕಿನಾಲ್ ಎಂಡ್ ಮಾಡ್ಬೇಕಾರೆ, ಆ ಎಂಡಿನ ತಕ್ಕ ನೀರು ಹೆಚ್ಚಾಗಿದ್ದ ನೀರು ಎಂಡಿಗೆ ಹೋಗಂಗಿಲ್ಲ ರೀ. ಅದು ಮತ್ತೊಬ್ಬರು ಭೂಮಿಯಾಗ ನಮ್ಮ ಭೂಮಿಯಾಗ ಇಲ್ಲೇ ಹಿಂಗದಿಂದ ಕಿನಾಲ್ ನೀರು ರಿಪೇಟ್ ಆಗದ ಸರ್. ನಮಗೆ ಕಿನಾಲ್ ನೀರು ಅದು ಹರಿದು ಹೋಗೋದ್ರಿಂದ ನಮಗೇನು ಇಪ್ಪೇಟ್ ಇಲ್ಲ ರೀ, ಆದರೆ ಈ ಕಿನಾಲ್ ಸ್ವಚ್ಛತೆ ಮಾಡಲಿಲ್ಲದ್ರೆ ರೈತರಿಂದ ಇಪ್ಪೇಟ್ ಆಗದ ಸರ್. ಇರಪ್ಪವ್ರೆ, ಈಗ ಒಂದು ಲೆಕ್ಕ ಹೇಳಿದ್ರಿ, ಕಬ್ಬು ಒಂದೇ ಬೆಳೆಯೋದಕ್ಕೆ ಮತ್ತು ಕಬ್ಬಿನ ಜೊತೆಗೆ ಈಗೇನು ಬೆಳೆಗಳನ್ನು ಹೇಳಿದ್ರಿ, ಎಷ್ಟು ವ್ಯತ್ಯಾಸ ಆಗ್ತದೆ? ಒಂದು ಕಬ್ಬಿಗೆ ಎಷ್ಟು ಆದಾಯ ಬರ್ತದೆ, ಕಬ್ಬಿನ ಒಂದೇ ಬೆಳೆದು ಬರ್ತದೆ, ಉಳಿದ ಬೆಳೆಗಳನ್ನು ಬೆಳೆಯೋದ್ರಿಂದ ಅದಕ್ಕೆ ಅಡಿಷ್ನಲ್ ಹೆಚ್ಚುವರಿ ಆದಾಯ ಬರ್ತದೆ, ಎಷ್ಟು ಬರ್ತದೆ?

ಹಾಕ್ತೀರಿ.